ಅಷ್ಟು ಖರ್ಚು ಬಂತು ಅಂದಮೇಲೆ ಬೀಜೋತ್ಪಾದನೆ ಆದಮೇಲೆ ಎಷ್ಟು ಕೆ ಜಿ ಬೀಜ ನಿಮ್ಮಲ್ಲಿ ಸಿಗ್ತದೆ, ಅದು ಅರ್ಧ ಎಕರೆಯಲ್ಲಿ ಏನ್ ರೇಟ್ ಸಿಗ್ತದೆ, ಲಾಭ ಆಗ್ತದೆಯಾ ಹೇಗೆ? ಆಗತ್ತೆ, ಚಲೋ ಬಂತಂದ್ರೆ ಲಾಭ ಆಗತ್ತೆ. 2,000-2,500 ರೂಪಾಯಿ ಕೆ ಜಿ ಹಾಕ್ತಾರೆ. ಮತ್ತೆ ಈಗ ಒಂದು 50 ಕೆ ಜಿ ಬಂತಂದ್ರೆ ಅರ್ಧ ಖರ್ಚಾಗತ್ತೆ, ಅರ್ಧ ನಮ್ಗೆ ಉಳಿತ್ರಿ. 50 ಕೆ ಜಿ ಬರ್ತದೆ, ಜಾಸ್ತಿ ಬರ್ತದೆ, ಬರ್ತಾರೆ 50-60 ಹಂಗಾರಿ. ಅದು ಈ ಕಾಳು ತಿಂತ ನಾಯಿ ತಿಂತ ಅಂದ್ರೆ ಮತ್ತೆ ಅರ್ಧಕ್ಕರ್ಧ ಹೋಗೇ ಬಿಡ್ತಾರೆ. ಅದು ನಾಯಿಗಳು ಬರ್ತಾವ ಎಲ್ಲವೂ ತಿಂತಾವ್ರಿ ಅವನ. ಹೌದಾ? ಹ್ಞೂ ನಾಯಿ ತಿಂತಾವ್ರಿ, ಅಳಿಲು ತಿಂತಾವ್ರಿ. ಅಳಿಲು ಓಕೆ, ಗೊತ್ತು, ಎಲ್ಲ ತಿಂತಾವ್ರಿ. ನಾಯಿಗಳು ಬಂದು ನಾಯಿನ ತಿಂತಾವ್ರಿ. ಹೌದ್ರಿ? ಹ್ಞೂ ಬಹಳ ಸಮಸ್ಯೆ ತಿಂತಾವ್ರಿ. ಕಲ್ಲಂಗಡಿ ಬೆಳೆಯೋದು ಕಷ್ಟ ಐತೆ, ಕಷ್ಟ ಐತ್ರಿ. ಮತ್ತೆ ಮನ್ಯಾಗ 4 ಮಂದಿ ಇದ್ನಪ್ಪ ಅಂದ್ರೆ ಏನ್ ಅನ್ಸಲ್ರಿ, ಕಾಯ್ತಾರ ನಿರಂತರ ಕಾಯ್ಬೇಕು. ಹ್ಞೂ ಯಾಕೆ ಇರ್ಬೇಕ್ರಿ ಮತ್ತೆ ಅಲ್ಲಿ ತಂತಿ ಬೇಲಿ ಆ ಥರದ ಏನಾರು ಹಾಕೋಬೋದಲ್ಲ? ತಂತಿ ಬೇಲಿ ಎಲ್ಲಿ ತನಕ ಹಾಕ್ತೀರಿ ತಂತಿ ಬೇಲಿ? ನೀವು ನಮ್ಮ ಮನೆ ಹೊಲ ಆದ್ರಂತ ಸ್ವಲ್ಪ ಹಾಕ್ಯಂತವ್ರಿ, ಈಗ ಮತ್ತೆ ನಮ್ಮ ಸ್ವಲ್ಪ ಹಾಕ್ತೀರಿ, ಮತ್ತೆ ಈಜಿ ಹಾಕಿಂದಿರ್ತಾವ ಅವ್ರಲ್ಲಿ ಕಾಕಕ್ಕಾಗಲ್ಲ ಅಲ್ರಿ. ಅವ್ನು ಲೀಜಿಗೆ ಹಾಕೊಂಡು ಮಾಡ್ತಾ ಇದ್ರಿ? ಹ್ಞೂ. ಮನೆ ಹೊಲ ಎಷ್ಟಿದೆ? ಮನೆ ಹೊಲ 2 ಎಕರೆ ಐತ್ರಿ. ಈಗ 2 ಎಕರೆ ಕಡಲೆ ಹಾಕ್ಬಿಟ್ಟಿವ್ರಿ. ಮತ್ತೆ ಏನರ ಬೇರೆ ಸಿಡ್ಸಿನಾಗ ಬಂದ್ರೆ ಮಾಡಕ್ಕಿಲ್ಲ ಅಲ್ರಿ. ಅದಕ್ಕೆ ನೀವು ಬೇರೆಯವ್ರ ಹೊಲ ಲೀಸಿಗೆ ಹಾಕೊಂಡ್ರಿ? ಇದು ಹೆಂಗಮ್ಮ ಸಿಸ್ಟಮ್? ಲೀಸಿಗೆ ಹಾಕೊಂಡ್ರೆ ಭೂಮಿಯವ್ರಿಗೆ ಏನು ಕೊಡಬೇಕು? ಭೂಮಿಯವ್ರಿಗೆ ವರ್ಷಕ್ಕೆ 13,000, 14,000, 15,000 ಆಸ್ತಿ ಹೆಂಗ ಇರ್ತಾರೆ. ಹ್ಞೂ ಎಕರೆಗೆ ಇಲ್ರಿ, ಈಗ 2 ಎಕರೆ ಹಾಕಿದ್ದೀವ್ರಿ ನಾವು, 13,500 ಕೊಡ್ತೇವೆ ಒಂದು ವರ್ಷಕ್ಕೆ. ಆ 2 ಎಕರೆ ನೀವು ಏನು ಬೇಕಾದ್ರೆ ಬೆಳೆ ಬೆಳಿಬೋದು. ಹ್ಞೂ ಮೊನ್ನೆ ಕಲಂಗಡಿ ತಕ್ಕಂದೇವ್ರಿ, 40 ಕೆಜಿ ಆಗ್ಯಾವ್ರಿ, 43 ಕೆಜಿ. ಅದ್ರಾಗ ಮಡಿಕೆ ಊರಿವ್ರಿ, ಒಂದಿಟ್ಟು ಅಲಸಂದಿ ಊರಿವ್ರಿ, ಮತ್ತೆ ಅದ್ರ ಮ್ಯಾಗಳು ಏನರ ಅವು ಸಣ್ಣ ಪುಟ್ಟ ಬಂದು ಹೊತ್ಕೊಂಡು ಹೋಗ್ರಿ ಅವು ಖರ್ಚಿಗೆ. ಸೊ ಈಗ ನಿಮಗೆ ಬೀಜೋತ್ಪಾದನೆಯಿಂದ ಲಾಭ ಇದೆ, ಆದರೆ ಹೆಚ್ಚು ಕಾಳಜಿ ಮಾಡಲೇಬೇಕು. ಮಾಡ್ಬೇಕು, ಒಂಥರ ICU ಇದ್ದಂಗೆ ಮಾಡ್ಬೇಕ್ರಿ. ಮತ್ತೆ ನಾವು ಆರಾಮಿಲ್ಲಿ ಕುಂತ್ಕೊಂಡು ನಮಗೆ ಬಾ ಅಂದ್ರೆ ಬರಲ್ರಿ, ಬರಲ್ಲ ಬರಲ್ರಿ, ದುಡಿಬೇಕು ನಾವು. ಕ್ರಾಸಿಂಗ್ ಮಾಡೋ ವಿಧಾನಗಳ ಬಗ್ಗೆ ಸ್ವಲ್ಪ ವಿವರಿಸಿ, ಯಾವ ಟೈಮಲ್ಲಿ ಮಾಡ್ತೀರಿ ಕ್ರಾಸಿಂಗ್? ಅವು ಮಗ್ಗಿ ಬರ್ತಾವ್ರಿ, ಅಲ್ಲ ಚಿಗರ್ ತೆಗೆದು ಎಲ್ಲ ಇದು ಮಾಡಿಂದ ಅವಾಗ ಅವನ್ನ ಒಂದೊಂದು ಮಗ್ಗಿ ಸುಲ್ದು ಹಾಕ ಬರ್ತಾವ್ರಿ. ಒಂದೊಂದು ಹಂಗ ಬೆಳಗ್ಗೆ ಮಗ್ಗಿ ಸುಲ್ದು ಪೌಡ್ರ್ ಕೂಡ ಬರ್ತಾವ್ರಿ. ಅವು ಎಲ್ಲ ನಾನಾ ಥರ ಅದಾವ್ರಿ. ಅಂದ್ರೆ ಅದು ನ್ಯಾಚುರಲ್ ಆಗಿ ಅರಳಿದಾಗ ಕ್ರಾಸಿಂಗ್ ಮಾಡಲ್ಲ, ಹಂಗನ ಐತ್ರಿ. ಮಗ್ಗಿದ್ದಾಗ ಸುಲ್ದು ಪ್ಯಾಕೆಟ್ ಹಾಕ ಅದಾವ್ರಿ. ಎರಡು ಇದೆ, ಯಾವ್ದು ಸೂಕ್ತ? ಇದು ಬೆಳಗ್ಗೆ ಹೂವಳ್ಳಿಂದ ಪೌಡ್ರ್ ಕೊಡ್ತಾವಲ್ರಿ, ನಮ್ಗೆ ಅದ ಅಳವರ್ ಅನಿಸ್ತೈತಿ. ಯಾಕಂದ್ರೆ ಒಂದು ಲೇಬರ್ ಕಮ್ಮಿ ಹೋಗ್ತಾವ. ಕಮ್ಮಿ ಹೋಗ್ತಾವ ಅಂದ್ರೆ ಇಲ್ಲಂದ್ರೆ ಇದು ಸುಲಿಯೋದಂದ್ರೆ ಇವತ್ತ ಸುಲಿಬೇಕ್ರಿ, ಬೆಳಗ್ಗೆ ಪೌಡ್ರ್ ಕೊಡ್ಬೇಕು, ಅದಕ್ಕೆ ಮತ್ತೆ ಡಬಲ್ ಆಳ. ಸುಲ್ದ ಮೇಲೆ ಪೌಡ್ರ್ ಕೊಡಕ್ಕಾಗಲ್ಲ? ಸುಲ್ದ ಕೂಡ್ಲೆ ಇಲ್ರಿ. ಮತ್ತೆ ಅವ್ನ ಹಂಗ ಸುಲ್ದ ಗಟ್ಲೆ ಪೌಡ್ರ್ ಕೊಟ್ರೆ ಅವ್ರು ಸವಿತಾರ್ರಿ. ಓಹೋ, ಹಂಗದಾರ. ಸೊ ಅದು ಅರಳಿದ್ಮೇಲೆ ಅದ ಒಂದ್ ಸ್ವಲ್ಪ ಮನಸ್ತೈತ್ರಿ, ರೇಟ್ ಕಮ್ಮಿ ಇರ್ತಾರೆ. ಆ ಪೌಡ್ರ್ ಎಲ್ಲ ಎಲ್ಲಿಂದ ತೆಗ್ದಿರ್ತೀರಿ? ಪೌಡ್ರ್ ಗಂಡ್ ಕೊಡ್ತಾರ್ರಿ, ಕೊಡ್ತಾರೆ. ಹ್ಞೂ ಗಂಡ್ ಮಗ್ಗಿಯಾಗಿ ಬೇರೆ ಕೊಡ್ತಾರ್ರಿ, ಅವನ ಹೆಣ್ಣು ಬೇರೆ ಕೊಡ್ತಾರ. ಅರ್ಧ ಎಕರೆಗೆ ಎಷ್ಟು ಬೇಕಾಗುತ್ತೆ ಅದು? ಅವನ್ 4-5 ಸಲ ಹಚ್ಚಿರ್ತಾವ್ರಿ. ಗಂಡ್ ಮಗ್ಗಿ ಬರ್ತಾವ್ರಿ, ಅವ್ ಅದೇ ಗಂಡ್ ಮಗ್ಗಿ ಮಗ್ಗಿ ಎರಿತೀವ್ರಿ. ಆ ಮಗ್ಗಿನ ಅದಕ್ಕೆ ಕ್ರಾಸ್ ಮಾಡ್ತೀವಿ. ಹ್ಞೂ ರೀ, ಮುಂಜಾನೆ ಎದ್ದು ರಾತ್ರಿ ಕಟ್ಟಿಡ್ಬೇಕ್ರೆ, ಕಟಾನ ಇರ್ಬೇಕು, ಒದ್ದೆ ಇರ್ಬಿ ಮಾಡಿ ಆ ಮಗ್ಗಿಗಳನ್ನ. ಹ್ಞೂ ರೀ, ಮುಂಜಾನೆ ಎದ್ದು ಅವು ಅಳ್ಳಿರ್ತಾರೆ ಮಗ್ಗಿ ಹೊಟ್ಟೆ ಹೊಡೆದಿರ್ತ, ಅದನ್ನ ಸುಲ್ದಿರ್ತಾವಲ್ರಿ, ಅದಕ್ಕೆ ಪೌಡ್ರ್ ಹಚ್ಚಬೇಕು. ಓಹೋ, ಈಗ ಇದು ಗಂಡು ಇದು ಹೆಣ್ಣು ಅಂತ ಅದ್ರಾಗ ಹೆಂಗ್ ಡಿಸೈಡ್? ಅಂದ್ರೆ ಬೇರೆ ಬೇರೆ ಹೆಚ್ಚಿರ್ತಾರೆ, ಗಂಡು ಸ್ವಲ್ಪ ಇರ್ತಾರೆ. ಇದೆಲ್ಲ ಕೆಲಸ ಮಾಡೋವಾಗ ಅವ್ರು ಇರ್ತಾರೆ? ಇರ್ಗಲ್ರಿ, ನಾವು ನಿಮ್ಗೆ ಗೊತ್ತಾಗ್ತದೆ. ಹ್ಞೂ ರೀ, ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಬೀಜ ಬೇರೆ ಬೇರೆ ಕೊಟ್ಟಿರ್ತಾರೆ. ಕೊಟ್ಟಿರ್ತಾರೆ. ಹ್ಞೂ ರೀ, 3,000 ಹೆಣ್ಣು ಕೊಡ್ತಾರೆ, ಒಂದು 300-200 ಗಂಡು ಕೊಡ್ತಾರೆ. ಗಂಡು ಪಸ್ಟ್ ಊರಿರ್ತಾರೆ, ಹೆಣ್ಣಿಂದ ಕಡೆ ಊರ್ತಾರೆ. ಅವ್ನು ಸ್ವಲ್ಪ ಇರ್ತಾವಲ್ರಿ ಗುರ್ತು. ಇವು ಯಾಕೆ ಕಮ್ಮಿ ಯಾಕೆ ಕೊಡ್ತಾರೆ ಗಂಡು? ಅಂದ್ರೆ ಜಗ್ಗು ಬರ್ತಾರೆ ಮಗ್ಗಿ, ಪೌಡ್ರ್ ಕೊಟ್ಟಗಡ್ಲೆ ಕಿತ್ತೋಗದ್ ಬಿಡೋದು ಅದನ್ನ. ಅದು ತೆಗ್ದ್ಬಿಡೋದು. ಹ್ಞೂ ರೀ, ಮತ್ತೆ ಅದನ್ನ ಹಂಗ ಬಿಡೋಂತ ಇಲ್ರಿ, ಕಿತ್ತೋಗದ್ ಬಿಡೋದ್ರಿ. ಯಾಕೆ ಸಮಸ್ಯೆ ಏನು ಅಂದ್ರೆ ಆ ಬೀಜ ಮತ್ತೆ ಕಾಯಿ ಆತಂದ್ರೆ ಆ ಬೀಜ ಅದ್ರ ಕಲ್ತ್ರಿ, ಕಲ್ತು ಬಿಡ್ತದೆ. ಆಮೇಲೆ ಸಮಸ್ಯೆ ಸಮಸ್ಯೆ ಹೊರ್ತಿಡ್ಲಿಕ್ಕೆ ಆಗಲ್ಲ. ಆಗಲ್ರಿ. ಸರಿ, ಆಮೇಲೆ ಬೀಜವನ್ನು ಆಯ್ಕೆ ಮಾಡೋ ಪ್ರೋಸೆಸ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ಅದರಲ್ಲಿ ಜೋಳ ಇರಬಾರ್ದು, ಅದು ಏನೇನು ಮಾಡ್ತೀರಿ ಮಲ್ಲಿ? ಅವನ ಬೀಜ ತೆಗೆದಿಂದ್ರಿ, ತೊಳೆದ್ರಿ. ಈಗ ಕಾಯಿ ಯಾವ ಟೈಮಲ್ಲಿ ಕಟಾವು ಮಾಡ್ತೀರಿ? ಇದು ಬೀಜಕ್ಕೆ ಬಂದಿದೆ, ಅದು ಪೌಡ್ರ ಕೊಟ್ಟು 40 ದಿನ ಕಟಾವು ಮಾಡ್ತೀವಿ ನೋಡ್ರಿ. ಅವಾಗ ಕಟಾವು ಮಾಡ್ತೀರಿ? ಓಹೋ, ಪೌಡ್ರ ಕೊಟ್ಟು 40 ದಿನ ಕಟಾವು ಮಾಡ್ತೀರಿ. ಅದನ್ನೆಲ್ಲ ಏನ್ ಹೆಂಗ್ ತೆಗಿತೀರಿ? ಅದೆಲ್ಲ ಹಣ್ಣು ಇರ್ತದೆ ಇಲ್ರಿ? ಮಿಷನ್ ಬರ್ತಾರೆ, ಮಿಷನ್ ಬರ್ತದೆ, ಮಿಷನ್ ಹಾಕ್ತೀವ್ರಿ. ಅವಾಗ ಕೈಲಿ ಹೊಡಿತಿದ್ದೀವ್ರಿ, ಸಣ್ಣಗೆ ಪಸ್ಟಿಲಿದ್ದ ಅಂದ್ರೆ ಸಣ್ಣಗೆ ಇಳಿಗಿ ತಗೊಂಡ್ ಎಸ್ತಿದ್ದೀವ್ರಿ, ಹೊರಗಲ್ ತಗೊಂಡು ಒಂದೊಂದ ಬೀಜ ಉದರ್ಸ್ತಿದ್ದೀವ್ರಿ. ಈಗೇನಿಲ್ರಿ, ತಗೊಂಡೋಗೋದು ಮಿಷನ್ಗೆ ಹಾಕೋದು, ಅವ್ ಬೀಜ ಬಂದು ಬಿಡ್ತಾವ್ರಿ. ಒಂದೇ ಮಿಷನ್ ನೀವು ಇಟ್ಕೊಂಡಿದ್ರೆ? ಇಲ್ರಿ, ಕಂಪ್ನಿ ಮಿಷನ್ ಬರ್ತಾವ. ಅದಕ್ಕೂ ಬಾಡಿಗೆ ಕೊಡ್ಬೇಕು? ಹಾ, ಕೊಡ್ಬೇಕ್ರಿ. 500-600 ಇರ್ತಾರೆ ಪ್ಲಾಟಿಗೆ, ಒಂದ್ ಪ್ಲಾಟ್ ಹಾಕಕ್ಕ. ಅದೆಲ್ಲ ವೇಸ್ಟ್ ಸ್ಲರಿ ಏನ್ ಮಾಡ್ತೀರಾ ಮತ್ತೆ ಅದನ್ನ? ಅದು ಹೋಗ್ಬಿಡ್ತೀರಿ ವೇಸ್ಟ್. ಹಂಗೇನ ಅದು? ಹಾ ರೀ, ಸಾಲ್ಗೊಂಟನ ಹೋಗ್ಬಿಡ್ತೀರಿ ಅದು. ನಾವು ಬೀಜದಿಂದ ಚೀಲ್ಕಿಡಿ ಅದ್ರ. ಆರಿಸೋದೆಲ್ಲ ಹೇಗೆ? ಅವನ್ ತೊಳ್ಕೊಂಬರ್ತವ್ರೆ, ತೊಳ್ಕೊಂಬಂದು ಬೇಸಿ ಒಣಗಿಸ್ತವ್ರಿ, ಒಣಗಿಸಿ ಸಣಿಗೆ ಇಡ್ತೀವ್ರಿ. ಸಣಿಗೆ ಹಿಡಿದು ಕೇರ್ಬೇಕ್ರಿ, ಎಲ್ಲ ಗಾಳಿಗೆ ತೂರ್ಬೇಕ್ರಿ. ತೂರಿ ಮತ್ತೆ ಅದ್ರಾಗ ಒಂದೊಂದು ಅಳ್ಳು, ಜೋಳ ಬೀಜ, ಡೊಂಕ್ ಬೀಜ, ಕರಿ ಬೀಜ ತೆಗಿಬೇಕು. ಅದೆಲ್ಲ ಒಬ್ಬೊಬ್ರೆ ಮಾಡ್ಲೇಬೇಕದು. ಹ್ಞೂನ್ರಿ, ತೆಗಿಯದ್ರಿ. ಒಂದೇನ ಮಿಷನ್ ಹಾಕ್ತವ್ರಿ, ಒಂದಿವಸ ತೊಳೆದ್ ಒಣಗಿಸ್ತವ್ರಿ, ಒಂದಿನ ಹಸ್ ಮಾಡಿಬಿಡ್ತಾರೆ. ಲೇಬರ್ ಹಚ್ತೀರ ಅದಕ್ಕೆ? ಲೇಬರ್ ಮತ್ತೆ ಭಾಳ ಇದ್ರೆ ಹಚ್ತವ್ರಿ, ಅರ್ಜೆಂಟ್ ಬೀಜಕ್ಕವ ಅಂದ್ರೆ. ಮತ್ತೆ ನಾಲ್ಕು ದಿನ ಲೇಟ್ ಆಯ್ತಂದ್ರೆ ನಾವು ಮನೆಯವ್ರು ಮಾಡ್ಕೊಂತ. 50 ಕೆಜಿ ಬೀಜ ನೀವೇ ಮಾಡ್ಬಿಡ್ತಾರೆ? ಒಂದ್ ಲಕ್ಷ ರೂಪಾಯಿ ಆಗುತ್ತೆ. ಆಗತ್ರಿ, ಅದ ನಮ್ ದೈವರಿ. ಮತ್ತೆ ಅದ ಮತ್ತೆ ಏನಮ್ಮ ತಿನ್ಲಿಲ್ಲ ಇವ್ರಿಗೆ ಉಳಿತೆ ಅಂದ್ರ ಹಾಕೋರಿ. ಮತ್ತೆ ಅದ್ರಾಗ ಏನ್ರ ಅದಿಟ್ ತಿಂದ ಇದಿಟ್ ತಿಂದ್ರೆ ಮತ್ತೆ ಅದು ಖರ್ಚು ಒಂದು 30-40 ಸಾವಿರ ಬರ್ತದ? ಹಾ, ಬರ್ತ್ರಿ. ಒಂದು 60 ಸಾವಿರ ರೂಪಾಯಿ ಉಳಿತದೆ. ಹಾ, ಅಷ್ಟೇ. ಒಟ್ಟು ಆರ್ಥಿಕವಾಗಿ ಒಳ್ಳೇದು. ಹಾ, ಉಳಿತ್ರಿ. ಈಗ ನನಗೆ ಬಹಳಷ್ಟು ಜನ ರೈತರು ಹೇಳೋದೇನಂದ್ರೆ, ಈ ಬೀಜೋತ್ಪಾದನೆ ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ಭೂಮಿಯ ಗುಣಮಟ್ಟ, ಭೂಮಿಯ ಏನು ಸತು ಇದು ಕಮ್ಮಿ ಆಗ್ತದೆ. ಮತ್ತೆ ಸತು ಕಮ್ಮಿ ಆಗತ್ರಿ ಅದು. ಈಗ ನಾವ್ ಹೆಂಗದೀವ್ರಿ, ಅವಾಗಿನವ್ರು ಭೋಗಾಪುರ ಜೋಳ ತಿಂದಾರ ಗಟ್ಟಿ ಅದಾರಿ, ನಾವ್ ಈಗ ಬಿಳಿಜೋಳ ಸೊಸಟ್ಟಿ ಅನ್ನ ಉಣ್ತವಲ್ರಿ, ನಾವ್ ಹಂಗದಿವ್ ಹಂಗಾರ. ಮತ್ತೆ ಭೂಮಿ ಉಳಿಸ್ಕೊಳ್ಬೇಕಲ್ಲ, ಹೆಂಗೆ ಮತ್ತೆ ನೀವು? ಮತ್ತೆ ಉಳಿಸ್ಕೊಬೇಕ್ರಿ, ಇಲ್ಲಿ ದಿತ್ತಾಗ ತಲೆ ಬರಕತ್ತೇವ್ರಿ. ಅವು ನಾವು ದನ ಮಾಡ್ಬೇಕು, ಎಂಡಿ ಗೊಬ್ಬರ ಹಾಕ್ಬೇಕು, ನಮ್ ಭೂಮಿ ನಮ್ ಕೈ ಹಿಡಿ ಅಂತಂಗ ಆಗ್ಬೇಕು. ಈಗ ಅದು ಸರ್ಕಾರಿ ಗೊಬ್ಬರ ಹಾಕ್ತವ್ರಿ, ಇನ್ನೊಬ್ರು ಕೈ ತೊಳಗಿದ್ದಂಗ ಅದು. ಅವ್ರು ಕೊಟ್ರೆ ನಾವು ಬದುಕ್ರಿ. ಮತ್ತೆ ಈಗ ಅದ್ನ ಹಾಕ್ತವ್ರೆ ಗೊಬ್ಬರ ಸತ್ಯಕ್ಕೆ ಸ್ವಲ್ಪ ಮ್ಯಾಗ ಬರ್ತಾವ್ರಿ ಪೀಕ್, ಅಡಿಯಲ್ಲಿ ಸಿಂಗಳಿದಿರಲ್ಲ. ಮತ್ತೆ ಅವ್ರಿಗೆ ಏನ್ ಲಾಭ ಇರ್ತಾರೆ? ಏನ್ ಲಾಭ ಇಲ್ಲ. ಮತ್ತೆ ಇಷ್ಟ ದಿನ ಅಂತ ಉಮ್ಕಾಯ್ಕೆ ಕೋಯ್ಬಿಟ್ಟಿರ್ತವ್ರೆ, ಮತ್ತೆ ಇಲ್ಲಿ ದಿತ್ತ ಬರ್ಬೇಕಲ್ರಿ ಬುದ್ಧಿ. ಈಗ ನೀವು ಮತ್ತೆ ರಾಸಾಯನಿಕ ಗೊಬ್ಬರ ಕೊಡೋದು, ಅಂಗಡಿ ಗೊಬ್ಬರ ಈ ತರದ ಏನಿದೆಯಲ್ಲ ಅದನ್ನ ಕೊಡೋದು ಕಡಿಮೆ ಮಾಡ್ಬೇಕು ಅಂತ ನಿಮಗೆ ಮನವರಿಕೆ ಆಗಿದೆ? ಹ್ಞೂನ್ರಿ, ಆಗೈತ್ರಿ. ಮತ್ತೆ ಈಗ ಹಂಗಾಗೆ ಮತ್ತೆ ಈಗ ಎತ್ತ ಎಮ್ಮೆ ಅಂತ ಮಾಡ್ಕೊಂತವ್ರಿ. ಈಗ ಮತ್ತೆ ಮಾಡ್ತಾ ಇದೀರಿ? ಮಾಡೀರಿ. ಎಷ್ಟಿದ್ವಮ್ಮ ದನಕರುಗಳು? ಚೂಣಕ ಇದ್ದು ರೀ, ಎಮ್ಮೆ ಇದ್ದು ರೀ, ಆಕಳದ್ದು ಮೊದ್ಲು, ಕುರಿ ಇದ್ದು ರೀ. ಹೌದಾ? ಹಾ, ಎಲ್ಲ ಇದ್ದು ರೀ. ಈಗ ನಾವು ಮತ್ತೆ ನಮ್ಮ ನಮ್ಮ ಪಾಡಿ ನಾವು ಎಲ್ಲಾರು ಬೇರೆ ಬೇರೆ ಆಗಿಂದ ಅವ್ರವ್ರಿಗೆ ಏನು ನೀಡ್ತಾವ ಅದನ್ನ ಮಾಡ್ಕೊಂಡ್ರಿ. ಈಗ ಈಗ ಏನೇನಿದಾವೆ? ನಮ್ಮ ಒಂದೆಮ್ಮೆ ಐತ್ರಿ, ಎರಡೆತ್ತದವ್ರಿ. ಒಂದೆಮ್ಮೆ ಇದೆ, ನಿಮ್ಗೆ ಹೈನ ಆಗುತ್ತೆ. ಹಾನ್ರಿ, ಎರಡೆತ್ತಿದೆ, ಭೂಮಿಗೆ ಕೆಲಸ ಬೆಳೆಯಬೇಕಾಗ್ತದೆ, ಮತ್ತೆ ಅದ್ರ ಗೊಬ್ಬರಗಳೆಲ್ಲ ಕೊಟ್ಟಿಗೆ ಹಾಕ್ತದೆ. ಕುರಿ ಸಾಕಾಣಿಕೆ ಮಾಡಿದ್ರಿ? ಕುರಿ ಚೋಣಕ್ಕೆ ಇದ್ದವ್ರಿ ಈಗಲ್ರಿ. ಚೋಣಕ್ ಅಂದ್ರೆ ಫಸ್ಟ್ಗೆ ಇದ್ದವ್ರಿ ಮೊದ್ಲು? ನಿಮ್ ಕಡೆ ಚೋಣಕ್ ಅಂತೀರಿ? ಚೋಣಕ್ ಅಂದ್ರೆ ಮೊದ್ಲು ಅಂತ ಮೊದಲು ನಾನು ಮೊದ್ಲು ಕೇಳಿದೀಪ. ಹಂಗಾಗಿ ಈಗಿಲ್ಲ ಕುರಿ ಸಾಕಾಣಿಕೆ. ಕುರಿ ಅಲ್ರಿ, ಯಾಕೆ ಬಿಟ್ರಿ ಅವನ? ಕುರಿ ಕಾಯಾರಿಲ್ಲ ಅಲ್ರಿ, ಅವಾಗ ಅಷ್ಟ್ರ ನಾವು ಒಟ್ಟಿಗೆ ಇದ್ದವ್ರಿ ಅಣ್ಣತಂಬ್ರು. ಮತ್ ಬೇರೆಗಿಂದ ಅವ್ನ ಕಾಯಾರ್ಯಾರ ಚೋಣೆ ನಮ್ಮ ಮನೆಯವ್ರ ಕಾಯ್ತಿದ್ರಿ. ಕೂಡ ಕುಟುಂಬ ಇದ್ರೆ ಒಬ್ರೊಬ್ರು ಹಂಚ್ಕೊಳ್ತಾರೆ, ಒಬ್ರು ಮಾಡಿದ್ರೆ ಒಬ್ರು ಬಿಟ್ರೆ ನಡೀತಾ ನಡೀತಿತ್ತು. ಈಗ ಮತ್ತೆ ಬೇರೆ ಆಗ್ಯಂದ್ರೆ ಈಗ ಅವ್ರವ್ರದ್ದು ಅವ್ರ ಮಾಡ್ಬೇಕಲ್ರಿ. ಹಂಗಾಗಿ ಈಗ ಕುರಿ ಸಾಕಾಣಿಕೆ ಇಲ್ಲ. ಶರಣಮ್ಮರೆ, ಕೃಷಿಯಲ್ಲಿ ನಿಮ್ಮ ತಲೆಮಾರು ನಿಮಗೆ ಶ್ರದ್ಧೆ ಇದೆ, ಅನಿವಾರ್ಯ ಮಾಡಲೇಬೇಕು. ನಿಮಗೆ ಈ ಕೃಷಿ ಅಲ್ಲದೆ ಬೇರೆ ಏನು ಗೊತ್ತಿರೋಲ್ಲ, ಮಾಡಲೇಬೇಕು. ಈಗ ನಿಮ್ಮ ಮಕ್ಕಳ ಸಂತತಿ ಇದ್ರ ಬಗ್ಗೆ ಒಲವಿದೆಯಾ, ಕೃಷಿ ಬಗ್ಗೆ? ನಮ್ಮ ಮಗ ಐತ್ರಿ, ಈಗ ಅವ ಓದ್ತಾನಂದ್ರನ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ತರಕಾರಿ ಮಾಡ್ಬೇಕು, ನಾವು ಸಗಣಿ ಗೊಬ್ಬರ ಹಾಕ್ಬೇಕು, ಸರ್ಕಾರಿ ಗೊಬ್ಬರ ಹಾಕ್ಬಾರ್ದಂತಾನ್ರಿ. ಅವನ ತಿಳುವಳಿಕೆ ಹೇಳ್ತಾನ್ರಿ, ಮಾಡ್ತಾನ್ರಿ. ಈಗ ಕಾಲೇಜ್ ಬಿಟ್ಟು ಬಂದಿಂದ ಬರ್ತಾನ್ರಿ ಹೊಲ್ದಾಕ, ಮಾಡ್ತಾನ್ರಿ ಅದನ್ನ. ಏನ್ ಓದ್ತಾ ಇದನ್ನ ಮಗ? ನರ್ಸಿಂಗ್ ಓದ್ತಾನೆ. ನರ್ಸಿಂಗ್ ಓದ್ತಾರೆ. ಸೊ ಅವ್ರಿಗೆ ಚಿಕಿತ್ಸೆ ಕೊಡೋದು ಒಂದ್ ಸ್ವಲ್ಪ ಇರೋದ್ರಿಂದ ಈ ಭೂಮಿಗೂ ಚಿಕಿತ್ಸೆ ಕೊಡ್ಬೇಕಂತ. ಇನ್ನ ಅತ್ತಾಗ ಒಂದಿಟ್ಟು ಗಮನ ಕಮ್ಮಿ ಕೊಡ್ತಾನ್ರಿ, ಇತ್ತಾಗ ಬಹಳ ಲಕ್ಷ ಐತೆ. ಹೌದಾ? ಹ್ಞೂನ್ರಿ, ನಮ್ಗೆ ಏನ್ ಆಸೆ ರೀ, ಒಬ್ಬ ಓದನ ಓದ್ಲಿ ಅನ್ನೋದು ನಮ್ಮ ಆಸೆ ರೀ. ನಾವು ಕೈಕಾಲು ಬೀಸಿದೀವಲ್ಲ, ದುಡಿತೀವಿ ಅಂತೇಳಿ. ಬಟ್ ನಿಮ್ ನಂತರ ಭೂಮಿ ನೋಡ್ಕೋಬೇಕಲ್ಲ, ಹಂಗಾಗಿ ತರಕಾರಿ ಹಾಕ್ಬೇಕು. ಈಗ ಒಂದಿಟ್ಟು ಹೂಕೋಸ್ ಹಚ್ಚಿವ್ರಿ, ಒಂದಿಟ್ಟು ಸೌತಿ ಬಳ್ಳಿ ಹಚ್ಚಿವ್ರಿ, ಅವನ್ ಕಾಟಕ